ಕಾರಿನ ಮೇಲೆ ದಾಳಿ ಪ್ರಕರಣ, ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರು. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಮುಂದುವರೆದ ಇಡೀ ಶೋಧ ಕಾರ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಈಗ ಸಮಯ ಸರಿಯಾಗಿ 6:27. ಪ್ರೀತಿಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಪಶು ವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿಯಲ್ಲಿ ಏಕ ಆರೋಗ್ಯ ಸಾಕಾರಗೊಳಿಸುವಲ್ಲಿ ಪಶು ವೈದ್ಯಕೀಯ ಕ್ಷೇತ್ರದ ಮಹತ್ವ ಸವಾಲುಗಳು ಹಾಗೂ ಮಾರ್ಗೋಪಾಯಗಳು, ಈ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಪ್ರಾಧ್ಯಾಪಕರಾದ ಡಾ ನಾಗಪ್ಪ ಕೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕೇಳಿ ಕಾರ್ಯಕ್ರಮ ಹೈನು ಹೊನ್ನು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾಂಧವಿ ಸರಣಿ ಹೈನು. ಕೇಳಿ ಬಾಂಧವಿ ಸರಣಿ ಹೈನು ಹೈನು. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಏಕ ಆರೋಗ್ಯ ಈ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಏಕ ಆರೋಗ್ಯ ಅಂತ ಹೇಳಿದ್ರೆ ಅನೇಕ ಕ್ಷೇತ್ರಗಳನ್ನು ನಾವು ನೋಡ್ತೇವೆ. ಇವತ್ತು ವೈದ್ಯಕೀಯ ಕ್ಷೇತ್ರ ಇದೆ, ಹಾಗೆಯೇ ಪಶುವೈದ್ಯಕೀಯ ಕ್ಷೇತ್ರ ಇದೆ, ಇನ್ನೂ ಹಲವಾರು ಕ್ಷೇತ್ರಗಳು ಒಳಗೊಳ್ಳುತ್ತೆ. ಈ ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿ ಒಂದಷ್ಟು ಇರುತ್ತೆ. ಅಂತ ಅಂದ್ರೆ ನಾವು ಸಾಕ್ತಕ್ಕಂತಹ ಪ್ರಾಣಿಗಳಿಗೆ ಬರುವಂತಹ ರೋಗ ಮನುಷ್ಯರಿಗೂ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಬಹಳ ಅಚ್ಚುಕಟ್ಟಾಗಿ ಜಾಗೃತೆಯಿಂದ ಕೆಲಸವನ್ನ ಮಾಡಬೇಕಾಗುತ್ತೆ. ಹಕ್ಕಿ ಜ್ವರದ ಬಗ್ಗೆ ನಾವು ಕೇಳಿದ್ದೇವೆ. ಹಕ್ಕಿ ಜ್ವರ ಹಕ್ಕಿಗಳಿಗೆ ಅಷ್ಟೇ ಅಲ್ಲ, ಅದು ಮನುಷ್ಯರಿಗೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಆದರೆ ಅದು ಪ್ರಾರಂಭ ಆಗ್ತಕ್ಕಂಥದ್ದು ಹಕ್ಕಿಗಳಿಂದ. ಹಾಗೆ ಅನೇಕ ರೋಗಗಳನ್ನ ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿ ಗುರುತನ್ನ ಮಾಡಲಾಗಿದೆ. ಅವು ಮನುಷ್ಯರಿಗೆ ತಾಕದ ಹಾಗೆ ಹಬ್ಬದ ಹಾಗೆ ಏನೆಲ್ಲ ಮಾಡಬಹುದು, ಅದಕ್ಕೆ ಏನೆಲ್ಲ ಕಾರ್ಯಚಟುವಟಿಕೆಗಳು ಇರಬೇಕು, ಜಾಗೃತಿ ಇರಬೇಕು ಅನ್ನುವಂಥದ್ದನ್ನ ನಾವು ಏಕ ಆರೋಗ್ಯ ಅಥವಾ ಒಂದೇ ಆರೋಗ್ಯ ಅಂತ ಹೇಳಿ ಕರಿತೇವೆ. ಈ ಒಂದೇ ಆರೋಗ್ಯವನ್ನ ಸಕಾರಗೊಳಿಸುವ ನಿಟ್ಟಿನಲ್ಲಿ ಪಶುವೈದ್ಯಕೀಯ ಕ್ಷೇತ್ರದ ಮಹತ್ವ ಏನು, ಅಲ್ಲಿ ಏನೆಲ್ಲ ಸವಾಲುಗಳಿರುತ್ತೆ, ಏಕ ಆರೋಗ್ಯವನ್ನ ಜಾರಿಗೊಳಿಸಬೇಕು ಅಂತ ಅಂದಾಗ ಏನೆಲ್ಲ ಮಾರ್ಗೋಪಾಯಗಳನ್ನ ಹುಡುಕಿಕೊಳ್ಳಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ಆರೋಗ್ಯ ಅಧ್ಯಯನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಬಸನ್ ಅವರು ನಮ್ಮೊಂದಿಗೆ ಇದ್ದಾರೆ. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಒಂದೇ ಆರೋಗ್ಯದ ಬಗ್ಗೆ ನಾವು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಜಾಗೃತರಾಗ್ತಾ ಇದ್ದೇವೆ. ಏನು ಪ್ರಾಣಿಗಳಿಗೆ ಕಾಯಿಲೆಗಳು ಬರುತ್ತೋ ಅದು ಮನುಷ್ಯರಿಗೂ ಕೂಡ ಬರುವಂತಹ ಸಾಧ್ಯತೆ ಅನೇಕ ಕಾಯಿಲೆಗಳಲ್ಲಿ ಇದೆ. ಈ ನಿಟ್ಟಿನಲ್ಲಿ ಅದು ಬಾರದ ಹಾಗೆ ಕಾಪಾಡುವಲ್ಲಿ ಈ ಏಕ ಆರೋಗ್ಯ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಏಕ ಆರೋಗ್ಯದ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಈಗ ಏಕ ಆರೋಗ್ಯ, ಒಂದೇ ಆರೋಗ್ಯ, ಕೆಲವೊಬ್ಬರು ಇದಕ್ಕೆ ಏಕ ಸ್ವಾಸ್ಥ್ಯ ಅಂತಾನು ಕೂಡ ಕರೀತಾರೆ. ಇಂಗ್ಲಿಷಲ್ಲಿ ಒನ್ ಹೆಲ್ತ್ ಅಂತ ಕರೀತಾರೆ. ಒನ್ ಹೆಲ್ತ್ ಅಂತ ಬಹಳ ಜನರು ಇದನ್ನ ಸಲೀಸಾಗಿ ಅರ್ಥ ಮಾಡಿಕೊಳ್ತಕ್ಕಂತ ಒಂದು ಪದ ಆಗಿದೆ. ಈ ಒಂದು ಪದ ಒನ್ ಹೆಲ್ತ್ ಅನ್ನೋದು ಒನ್ ಮೆಡಿಸಿನ್ ನಿಂದ ಪ್ರೇರಿತಗೊಂಡಿದೆ. ಸೊ ಈಗ ಒನ್ ಹೆಲ್ತ್ ಇದರ ಒಂದು ವ್ಯಾಖ್ಯಾನವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಈ ಆರೋಗ್ಯ ಅಥವಾ ಹೆಲ್ತ್ ಅಂದ್ರೆ ಏನು ತಿಳ್ಕೊಂಡ್ಬಿಡೋಣ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂದ್ರೆ ಸಂಪೂರ್ಣವಾದಂತಹ ಒಂದು ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮ ಇರತಕ್ಕಂತಹ ಒಂದು ಸ್ಥಿತಿ. ಕೇವಲ ಕಾಯಿಲೆ ಮತ್ತು ಈ ದೌರ್ಬಲ್ಯತೆಗಳ ಒಂದು ಅದಷ್ಟೇ ಅಲ್ಲ, ಸೊ ಸಂಪೂರ್ಣವಾಗಿ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮ ಏನಿದೆ ಮನುಷ್ಯರದು ಅದಕ್ಕೆ ನಾವು ಆರೋಗ್ಯ ಅಂತ ಅಂತೀವಿ. ಅದನ್ನೇ ಒಂದು ಮುಂದುವರೆದ ಭಾಗ ಅಂದ್ರೆ ಸಾರ್ವಜನಿಕ ಆರೋಗ್ಯ. ಸಾರ್ವಜನಿಕ ಆರೋಗ್ಯ ಅಂದ್ರೆ ಎಲ್ಲರ ಆರೋಗ್ಯವನ್ನ, ಜನರ ಒಂದು ಆರೋಗ್ಯವನ್ನ ಸಂರಕ್ಷಿಸುವ ಮತ್ತು ಉತ್ತೇಜಿಸುವ ಮತ್ತು ರೋಗ ಮತ್ತು ಇನ್ನಿತರ ಅಂಗವೈಫಲ್ಯಗಳು ಸಾವುಗಳು ಇರದೇ ಇರುವಂತೆ ತಡೆಯುವಂತಹ ಒಂದು ಪ್ರಯತ್ನ, ಅದು ಸಾರ್ವಜನಿಕ ಆರೋಗ್ಯ ಅಂತ. ಇನ್ನು ಅದಕ್ಕೆ ಮುಂದುವರೆದು ಜನಸಂಖ್ಯಾ ಆರೋಗ್ಯ ಅಂತ ನಾವು ಅಂತೀವಿ. ಇನ್ನು ಅದಕ್ಕಿಂತಲೂ ಮುಂದೆ ಬರೆದಿದ್ದು ಅಂದ್ರೆ ಈ ಏಕ ಆರೋಗ್ಯ. ಈಗ ನಾವು ಪ್ರಕೃತಿಯಲ್ಲಿ ಮನುಷ್ಯನ ನಾವು ನೋಡಬೇಕಾದ್ರೆ ಮನುಷ್ಯ ಒಬ್ಬನೇ ಇರಲಿಕ್ಕೆ ಸಾಧ್ಯ ಇಲ್ಲ, ಇತರೆ ಪ್ರಾಣಿ ಪಕ್ಷಿಗಳು ಮತ್ತೆ ಭೌತಿಕ ಪರಿಸರ ವಾತಾವರಣ ಇವೆಲ್ಲವುಗಳ ಜೊತೆಗೂಡಿ ಮನುಷ್ಯನೂ ಇರಬೇಕಾಗ್ತದೆ. ಸೊ ಮನುಷ್ಯನ ಆರೋಗ್ಯದ ಮೇಲೆ ಈ ಎಲ್ಲ ಅಂಶಗಳು ಪರಿಣಾಮ ಬೀರುವುದರಿಂದ ಮನುಷ್ಯನ ಒಂದು ಆರೋಗ್ಯವನ್ನ ನೋಡೋದೇ ಆದರೆ ಇವೆಲ್ಲವುಗಳ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ ಅಂತ ನಾವು ಹೇಳಬಹುದು. ಇನ್ನು ಪ್ರಮುಖವಾಗಿ ಒಂದೇ ಆರೋಗ್ಯ ಅಂದರೆ ಇದು ಸಾರ್ವಜನಿಕ ಆರೋಗ್ಯವನ್ನು ಸಂರಕ್ಷಿಸಿ ಉತ್ತೇಜಿಸುವ ಒಂದು ಕ್ಷೇತ್ರ. ಮಾನವ ಇರಬಹುದು, ಸಾಕು ಪ್ರಾಣಿ ಇರಬಹುದು, ವನ್ಯಜೀವಿಗಳಾಗಿರ್ಬೋದು, ಸಸ್ಯಗಳು, ಪರಿಸರ ಇವೆಲ್ಲವುಗಳ ಆರೋಗ್ಯವನ್ನು ವೃದ್ಧಿಸಿ ಈ ಒಂದು ವೃದ್ಧಿಗೆ ಸ್ಥಳೀಯವಾಗಿ ರಾಷ್ಟ್ರೀಯವಾಗಿ ಜಾಗತಿಕವಾಗಿ ಹಲವಾರು ಜನರು ಏನು ಆರೋಗ್ಯ ವಿಜ್ಞಾನದವರು ಆಗಿರಬಹುದು ಅಥವಾ ಇನ್ನಿತರೆ ಕ್ಷೇತ್ರದವರೇ ಆಗಿರಬಹುದು ಇವರೆಲ್ಲರ ಸಹಯೋಗದೊಂದಿಗೆ ಎಲ್ಲರ ಆರೋಗ್ಯವನ್ನು ಒಟ್ಟಾರೆಯಾಗಿ ಕಾಪಾಡಿಕೊಳ್ಳುವುದೇ ಒಂದು ಆರೋಗ್ಯ, ಒಂದೇ ಆರೋಗ್ಯ, ಏಕ ಆರೋಗ್ಯ ಅಂತೇಳಿ ನಾವು ಅಂತೀವಿ. ಇದರಲ್ಲಿ ಪ್ರಮುಖವಾಗಿ ಒಂದು ಪರಿಸರ ವಿಜ್ಞಾನನೂ ಇದೆ, ವೈದ್ಯಕೀಯ ವಿಜ್ಞಾನ ಇದೆ, ಪ್ರಾಣಿಗಳ ಪಶು ವೈದ್ಯಕೀಯ, ಜನಸಂಖ್ಯೆ ಇದೆ, ಸಾರ್ವಜನಿಕ ಆರೋಗ್ಯ ಇದೆ, ಪ್ರಾಣಿ ಮತ್ತು ಸಸ್ಯಗಳ ಆರೋಗ್ಯ ಕೂಡ ಇದೆ. ಇವೆಲ್ಲವುಗಳನ್ನ ಒಟ್ಟಾರೆಯಾಗಿ ನಾವು ಒಂದೇ ಆರೋಗ್ಯ ಅಂತ ಹೇಳಿ ಅಂತೀವಿ. ಈ ಒಂದು ಕಲ್ಪನೆ ಒನ್ ಮೆಡಿಸಿನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಂದ ಇವತ್ತಿಗೆ ಬಂದಿದೆ. ಇದನ್ನ ಜಾಗತಿಕವಾಗಿ ಹಲವಾರು ಸಂಘ ಸಂಸ್ಥೆಗಳು ಅದನ್ನ ಒಂದು ದೃಢೀಕರಿಸಿವೆ ಮತ್ತು ಬೆಂಬಲಿಸಿವೆ. ಇದರಲ್ಲಿ ಪ್ರಮುಖವಾಗಿ ಈ ಒನ್ ಹೆಲ್ತ್ ಕಮಿಷನ್ ಅಂತ ನಾವೇನಂತೀವಿ, ಒಂದು ಆರೋಗ್ಯ ಆಯೋಗ, ಒನ್ ಹೆಲ್ತ್ ಇನಿಷಿಯೇಟಿವ್ ಅಂತೀವಿ, ಒಂದು ಆರೋಗ್ಯ ಉಪಕ್ರಮ, ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ, ಮತ್ತೆ ರೋಗ ನಿಯಂತ್ರಣ ಮತ್ತು ತಡೆಗಟ್ಟತಕ್ಕಂತಹ ಹಲವಾರು ಕೇಂದ್ರಗಳು, ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೈದ್ಯಕೀಯ ಮತ್ತು ಪಶು ವೈದ್ಯಕೀಯ ಸಂಘಗಳು ಇವೆಲ್ಲವುಗಳು ಈ ಒಂದು ಒಂದೇ ಆರೋಗ್ಯ ಅಥವಾ ಒನ್ ಹೆಲ್ತ್ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಬೆಂಬಲಿಸಿ ಇವತ್ತು ಒಟ್ಟಾರೆಯಾಗಿ ಭೂಮಿಯ ಮೇಲೆ ಏನಿದೆ ಮನುಷ್ಯ ಮತ್ತು ಇತರೆ ಪ್ರಾಣಿಗಳು ಮತ್ತು ಸಸ್ಯಗಳು ಎಲ್ಲರ ಆರೋಗ್ಯವನ್ನು ಕಾಪಾಡುವಲ್ಲಿ ಎಲ್ಲರೂ ಸೇರಿ ಶ್ರಮ ವಹಿಸಬೇಕು ಅನ್ನುವಂತ ಒಂದು ಪರಿಕಲ್ಪನೆಯಿಂದ ಈ ಒಂದು ಒನ್ ಹೆಲ್ತ್ ಅನ್ನುವುದು ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಈ ಪ್ರಾಣಿಜನ್ಯ ರೋಗಗಳಲ್ಲಿ ಪಶುವೈದ್ಯರ ಪಾತ್ರ ಏನಿರುತ್ತೆ? ಪ್ರಾಣಿಜನ್ಯ ರೋಗಗಳಲ್ಲಿ ಈ ಪಶುವೈದ್ಯರ ಪಾತ್ರ ಬಹಳ ಪ್ರಮುಖವಾದದ್ದು ಸರ್. ಯಾಕಂದ್ರೆ ಪಶುವೈದ್ಯರು ಪ್ರಾಣಿಗಳ, ಮಾನವರ ಮತ್ತು ಪರಿಸರದ ಆರೋಗ್ಯದ ಅವುಗಳನ್ನು ನೆಲೆಗಟ್ಟುವಲ್ಲಿ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಪಶು ವೈದ್ಯಾಧಿಕಾರಿಗಳು ಅಥವಾ ಪಶು ವೈದ್ಯರು ಈ ರೋಗಗಳ ಒಂದು ಸರ್ವೇಕ್ಷಣೆ ಮಾಡ್ತಾ ಇರ್ತಾರೆ, ಸುರಕ್ಷಿತ ಆಹಾರದ ಒಂದು ಸರಬರಾಜನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಆಮೇಲೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡ್ತಕ್ಕಂತ ರೋಗಗಳ ನಿಯಂತ್ರಣದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಈಗ ನಾವು ಒಂದು ಉದಾಹರಣೆಗೆ ತಗೊಳ್ಳೋದಕ್ಕಾದ್ರೆ ತಾವು ಹೇಳದಂಗೆ ಈ ಜೂನಾಟಿಕ್ ಡಿಸೀಸಸ್ ಅಂತ ನಾವೇನು ಹೇಳ್ತೀವಿ, ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಮನುಷ್ಯನನ್ನ ಸುಮಾರು 1415 ರೋಗಗಳು ಬಾಧಿಸ್ತವೆ. ಇವುಗಳಲ್ಲಿ ಸುಮಾರು 62% ರೋಗಗಳು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಾಗಿವೆ. ಅದರಲ್ಲಿ 75% ರೋಗಗಳು ಉದಯೋನ್ಮುಖ ಕಾಯಿಲೆಗಳಾಗಿದ್ರೆ 71% ರೋಗಗಳು ಈ ಇತ್ತೀಚಿನ ದಿನಗಳಲ್ಲಿ ವನ್ಯಜೀವಿಗಳಿಂದ ಮನುಷ್ಯನಿಗೆ ಬಾಧಿಸ್ತಾ ಇವೆ. ಈ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಂದಾಜಿನ ಪ್ರಕಾರ ನಮ್ಮ ಮನುಷ್ಯ ಕುಲ ಕಳೆದ ಒಂದು 30 ವರ್ಷದಲ್ಲಿ ಒಂದಲ್ಲ ಒಂದು ಉದಯೋನ್ಮುಖ ಕಾಯಿಲೆಗೆ ತುತ್ತಾಗಿ ನಾವು ಬಳಲಿದ್ದನ್ನ ನೋಡಿದ್ದೇವೆ. ಇತ್ತೀಚೆಗೆ ತಾವು ಈ ಕೋವಿಡ್ ಅಥವಾ ಹಕ್ಕಿ ಜ್ವರ ತಾವೇನ್ ಪ್ರಸ್ತಾಪನೆ ಮಾಡಿದ್ರಿ, ಇವುಗಳ ಒಂದು ಎಪಿಸೋಡ್ಗಳನ್ನ ತಾವು ಮನಗಂಡಿದ್ದೀರಿ. ಇನ್ನು ಈ ಒಂದು ರೋಗಗಳನ್ನ ತಡೆಗಟ್ಟುವಲ್ಲಿ ಪಶುವೈದ್ಯರ ಪಾತ್ರ ಬಹಳ ಪ್ರಮುಖವಾಗಿದೆ. ದೈನಂದಿನ ಒಂದು ಕ್ರಮಗಳಲ್ಲಿ ಈ ಪ್ರಾಣಿಗಳ ಆರೋಗ್ಯದ ಒಂದು ಪರೀಕ್ಷೆಗಳನ್ನು ನಡೆಸುವುದು, ಪ್ರಾಣಿಗಳಿಗೆ ರೋಗಗಳು ಬರದೇ ಇರುವ ಹಾಗೆ ಲಸಿಕಾಕರಣ ಮಾಡುವುದು, ಚಿಕಿತ್ಸೆ ಕೊಡಿಸುವುದು, ಪರೋಪಜೀವಿಗಳ ಒಂದು ನಿಯಂತ್ರಣ, ಆಮೇಲೆ ರೋಗ ನಿರೋಧಕ ಶಕ್ತಿ ಇರತಕ್ಕಂತಹ ಒಂದು ಪ್ರಾಣಿಗಳ ಒಂದು ಸಂವರ್ಧನೆ, ಮತ್ತೆ ಮನುಷ್ಯ ಮತ್ತು ಪ್ರಾಣಿಗಳ ಬಾಂಧವ್ಯವನ್ನ ಕಾಪಾಡುವುದರಲ್ಲಿ ಪಶುವೈದ್ಯರು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ನಮ್ಮ ಆರೋಗ್ಯದ ಹಾಲು, ಮಾಂಸ, ಮೊಟ್ಟೆ ಇನ್ನಿತರ ಒಂದು ಆಹಾರಗಳ ಸರಬರಾಜಲ್ಲಿ ವ್ಯತ್ಯಯ ಆಗುವುದರ ಜೊತೆಗೆ ಕೆಲವೊಂದು ಸೋಂಕುಗಳು ಮನುಷ್ಯನನ್ನ ತೀವ್ರವಾಗಿ ಬಾಧಿಸುವುದರಿಂದ ಮನುಷ್ಯನಲ್ಲಿ ಸಾವು ನೋವುಗಳು ಉಂಟಾಗ್ತವೆ. ಯಾರೋ ಒಬ್ರು ಹೇಳ್ತಾರೆ, ಒಬ್ಬ ಅಮೆರಿಕನ್ ಹ್ಯೂಮರಿಸ್ಟ್ ಅವ್ರು ಹೇಳ್ತಾರೆ, ಆಕ್ಟರು ವಿಲ್ ರಾಗರ್ಸ್ ಅಂತ, ದ ಬೆಸ್ಟ್ ಡಾಕ್ಟರ್ ಇನ್ ದ ವರ್ಲ್ಡ್ ಈಸ್ ವೆಟರಿನೇರಿಯನ್. ಪಶುವೈದ್ಯರೇ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂತಹ ವೈದ್ಯರು. ಯಾಕಂದ್ರೆ ಅವರು ತಮ್ಮ ರೋಗಿಗೆ ಏನಪ್ಪ ನಿನ್ ಸಮಸ್ಯೆ ಅಂತ ಕೇಳಿ ತಿಳ್ಕೊಳಕಾಗಲ್ಲ, ಲಕ್ಷಣಗಳು ಗೊತ್ತಿರಲ್ಲ, ಏನಾಗ್ತದೆ ಅನ್ನೋದು ಗೊತ್ತಾಗಲ್ಲ. ಹೌದು, ಇವರು ತಾವಾಗಿಯೇ ಪತ್ತೆ ಹಚ್ಚಬೇಕಾಗ್ತದೆ ತಮ್ಮ ಒಂದು ಪಶುವೈದ್ಯಕೀಯ ಜ್ಞಾನದ ಆಧಾರದ ಮೇಲೆ. ಸೊ ಈ ಒಂದು ದಿಸೆಯಲ್ಲಿ, ಆಮೇಲೆ ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ NCDC ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್, ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ ಇದೆ, ಇದರಡಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪ ಅಂದ್ರೆ, ನಮ್ಮಲ್ಲಿ ಕೂಡ ಒಂದು ಸೆಂಟಿನಲ್ ಸರ್ವೆಲೆನ್ಸ್ ಸೈಟ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಅನ್ನ ನಮಗೂ ಕೂಡ ಉಪಕ್ರಮ ಕೊಟ್ಟಿದ್ದಾರೆ. ಮನುಷ್ಯನಲ್ಲಿ ರೋಗಗಳು ರೋಗೋದ್ರೇಕ ಆಗಿ ಸಮಸ್ಯೆ ಆಗುವಕ್ಕಿಂತ ಮೊದಲು ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನ ನಾವು ಪ್ರಾಣಿಗಳಲ್ಲಿಯೇ ತಡೆಗಟ್ಟಿಬಿಟ್ಟಿದ್ರೆ ಈ ಮನುಷ್ಯನಿಗೆ ಸ್ಪಿಲ್ ಓವರ್ ಆಗೋದನ್ನ ತಡೆಗಟ್ಟಬಹುದು. ಈ ದಿಸೆಯಲ್ಲಿ ಪಶುವೈದ್ಯರು ಬಹಳ ಒಂದು ಒಳ್ಳೆಯ ಕೆಲಸಗಳನ್ನ, ಹಲವಾರು ತಮ್ಮ ಕ್ಷೇತ್ರೀಯ ಮಟ್ಟದಲ್ಲಿ ಅನಾನುಕೂಲತೆಗಳು ಇದ್ದರೂ ಕೂಡ ಅವೆಲ್ಲವುಗಳನ್ನು ಮಿಟ್ಟಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪಶುವೈದ್ಯರ ಪಾತ್ರ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣದಲ್ಲಿ ಬಹಳ ಇದೆ ಅಂತ ಹೇಳಬಹುದು. ಅನೇಕ ರೋಗಗಳು ಪ್ರಾಣಿಯಿಂದ ಬರುತ್ತೆ ಅಂತ ಹೇಳಿದ್ರಿ, ಹಾಗೆ ಆಹಾರದಿಂದಲೂ ಕೂಡ ಅನೇಕ ರೋಗಗಳು ಬರತಕ್ಕಂತಹ ಸಾಧ್ಯತೆ ಇರುವಂತದ್ದನ್ನ ಈಗಾಗಲೇ ಸಂಶೋಧನೆಗಳು ದೃಢಪಡಿಸಿದವೆ. ಈ ನಿಟ್ಟಿನಲ್ಲಿ ಈ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಪಶುವೈದ್ಯರ ಪಾತ್ರ ಏನಿರುತ್ತೆ? ಈಗ ಫುಡ್ಸ್ ಆಫ್ ಆನಿಮಲ್ ಒರಿಜಿನ್ ಅಂತೀವಿ ಸರ್ ನಾವು, ಇದರಲ್ಲಿ ಮಿಲ್ಕ್, ಮೀಟ್, ಎಗ್, ಫಿಶ್, ಹನಿ ಇವೆಲ್ಲ ಬರ್ತವೆ. ಪಶುವೈದ್ಯರು ಪ್ರಮುಖವಾಗಿ ಹಾಲು, ಮಾಂಸ ಮತ್ತು ಮೊಟ್ಟೆಯ ಸುರಕ್ಷತೆಯ ಬಗ್ಗೆ ಕ್ರಮವನ್ನು ವಹಿಸ್ತಾ ಇರ್ತಾರೆ. ಈ ವಧಾಪೂರ್ವವಾಗಿ, ಈಗ ಮಾಂಸ ಅನ್ನೋದಂತಾದ್ರೆ ಮಾಂಸ ಪ್ರಾಣಿನ ವಧೆ ಮಾಡಬೇಕು, ವಧಾಪೂರ್ವದ ಸಂದರ್ಭದಲ್ಲಿ ಅದರ ಒಂದು ಪರೀಕ್ಷೆ, ಅದೇನಾದರೂ ರೋಗ ರುಜಿನಗಳಿಗೆ ತುತ್ತಾಗುತ್ತಿದೆಯಾ, ಅಂತ ಒಂದು ರೋಗ ರುಜಿನಗಳಿಗೆ ತುತ್ತಾಗಿದ್ದೆ ಆದರೆ ಅದು ಮನುಷ್ಯನ ಆರೋಗ್ಯದ ಮೇಲೆ ನಂತರದಲ್ಲಿ ಪರಿಣಾಮ ಬೀರ್ತದೆಯಾ, ಅದು ಒಂದು. ಇನ್ನು ವಧಾಗ್ರಹದಲ್ಲಿ ಈ ಮಾಂಸಕ್ಕಾಗಿ ಏನೊಂದು ಪ್ರಾಣಿಗಳನ್ನು ನಾವು ವಧೆ ಮಾಡ್ತೀವಿ, ಈ ಒಂದು ಸಂದರ್ಭದಲ್ಲಿ ಅವುಗಳ ಒಂದು ಅವಯವಗಳನ್ನ ಪರೀಕ್ಷೆ ಮಾಡಿ ಇದರಿಂದ ಮನುಷ್ಯನಿಗೆ ಏನಾದರೂ ರೋಗಗಳು ಬರತಕ್ಕಂತ ಸಾಧ್ಯತೆ ಇದೆಯಾ, ಅಥವಾ ಮನುಷ್ಯ ಅಥವಾ ಸಾರ್ವಜನಿಕ ಆರೋಗ್ಯದ ಮೇಲೆ ಇದರಲ್ಲಿ ಏನಾದರೂ ಪರಿಣಾಮ ಆಗ್ತಾ ಇದೆಯಾ ಅನ್ನೋದನ್ನ ಪಶುವೈದ್ಯರು ಚೆಕ್ ಮಾಡ್ತಾರೆ. ಇದಕ್ಕೆ ನಾವು ಮಾಂಸ ಪರೀಕ್ಷೆ ಅಥವಾ ವಧ ಪ್ರಾಣಿಗಳ ಒಂದು ಪರೀಕ್ಷೆ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಈ ಹಾಲು ಅಂತ ಬಂದಾಗ ಸ್ವಚ್ಛ ಹಾಲಿನ ಉತ್ಪಾದನೆ, ಅದೇ ರೀತಿ ಪರಿಶುದ್ಧ ಮೊಟ್ಟೆಗಳ ಉತ್ಪಾದನೆ, ಈ ಎಲ್ಲ ಜವಾಬ್ದಾರಿಗಳು ಪಶುವೈದ್ಯನ ಮೇಲೆಯೇ ಇದೆ. ಇತ್ತೀಚಿನ ದಿನಗಳಲ್ಲಿ ಮಾಂಸಾಹಾರ ಅಥವಾ ಪ್ರಾಣಿಜನ್ಯ ಪೋಷಕಾಂಶಗಳ ಅವಶ್ಯಕತೆ ನಮ್ಮ ಒಂದು ಜನಸಂಖ್ಯೆಗೆ ಬಹಳ ಇದೆ. ಮಾಂಸದ ಮತ್ತು ಮೊಟ್ಟೆಯ ಉತ್ಪತ್ತಿ ಕೂಡ ಹೆಚ್ಚಾಗ್ತಾ ಇದೆ, ಅದಕ್ಕೆ ತಕ್ಕಂತೆ ಈ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ನಮ್ಮ ಒಂದು ಕೆಲಸ ಮಾಡ್ತಕ್ಕಂತ ಈ ಒಂದು ಭಾರತ ದೇಶದ ಒಂದು ಪ್ರಜೆಗಳಿಗೆ ಒಳ್ಳೆಯ ಆಹಾರ ಬೇಕು. ಈ ದಿಸೆಯಲ್ಲಿ ಪಶುವೈದ್ಯರು ತಮ್ಮ ಒಂದು ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಾರ್ವಜನಿಕರಿಗೆ ಶುಚಿಯಾದ ಮತ್ತು ಸುರಕ್ಷಿತವಾದಂತಹ ಆಹಾರವನ್ನ ಕೊಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಪಶುವೈದ್ಯರು ಅಂತ ಹೇಳಿದ್ರೆ ಕೇವಲ ಪಶುಗಳಿಗೆ ಕಾಯಿಲೆ ಬಂದಾಗ ಚಿಕಿತ್ಸೆ ಕೊಡುವಂತದ್ದು ಅಷ್ಟೇ ಅಲ್ಲ, ಇವತ್ತು ನಮಗೆ ಬೇಕಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳೇನಿದ್ದಾವೋ, ಮಾಂಸ ಏನಿದೆಯೋ, ಇದರ ಉತ್ಪಾದನೆಯಲ್ಲಿಯೂ ಕೂಡ ಪಶುವೈದ್ಯರ ಪಾತ್ರ ಬಹಳ ಮುಖ್ಯವಾದದ್ದು. ನಾವು ಏನನ್ನ ಕೊಡಬೇಕು, ಹೇಗಿರುವಂತದ್ದನ್ನ ಕೊಡಬೇಕು, ಅದರ ಗುಣಮಟ್ಟ ಹೇಗಿರಬೇಕು, ಮತ್ತೆ ಯಾವುದೇ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾಂಸ ಆಗಿರಬಹುದು, ಹಾಲಾಗಿರಬಹುದು, ಮೀನಾಗಿರಬಹುದು, ಮತ್ತೆ ಮೊಟ್ಟೆ ಆಗಿರಬಹುದು, ಯಾವ ಗುಣಮಟ್ಟದಲ್ಲಿ ನೀಡಬೇಕು ಮತ್ತೆ ಎಷ್ಟು ಸುರಕ್ಷಿತವಾಗಿ ನೀಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತಕ್ಕಂಥವ್ರು ಪಶು ವೈದ್ಯರು. ಇಲ್ಲಿಯೂ ಕೂಡ ಏಕ ಆರೋಗ್ಯ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಇನ್ನೊಂದು ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರೆ, ನಮ್ಮ ಭಾರತದಲ್ಲಿ ಒಂದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂತ ಒಂದು ಪ್ರಾಧಿಕಾರ ಇದೆ. ಈ ಒಂದು ಪ್ರಾಧಿಕಾರದ ಅಧಿನಿಯಮಗಳ ಅನ್ವಯ ಯಾವುದೇ ರೀತಿಯ ಪ್ರಾಣಿಜನ್ಯ ಆಹಾರವು ಸುರಕ್ಷಿತವಾಗಿದೆಯೋ ಇಲ್ಲವೋ ಅನ್ನೋದಾದರೆ, ಪ್ರಮುಖವಾಗಿ ಮಾಂಸ, ಅದು ಪಶುವೈದ್ಯಕೀಯ ಪರೀಕ್ಷೆಯ ನಂತರವೇ ಸಾಧ್ಯ. ಕಾನೂನಾತ್ಮಕವಾಗಿ ಈ ಒಂದು ನಿಟ್ಟಿನಲ್ಲಿ ತಾವು ಏನು ಈಗ ಏನು ಪ್ರಸ್ತಾಪ ಮಾಡಿದ್ರೆ ಅದು ಬಹಳ ಪ್ರಸ್ತುತ. ಇನ್ನು ಈ ಪ್ರಾಣಿಗಳ ಔಷಧಿಗೆ ಸಂಬಂಧಪಟ್ಟ ಹಾಗೆ ಪ್ರಯೋಗಾಲಯಗಳು ನಮ್ಮ ದೇಶದಾದ್ಯಂತ ಇದ್ದಾವೆ, ಹಾಗೂ ಈ ಪ್ರಾಣಿಗಳ ರೋಗ ನಿರ್ಣಯಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಅನೇಕ ಪ್ರಯೋಗಾಲಯಗಳು ಇದ್ದಾವೆ. ಏಕ ಆರೋಗ್ಯವನ್ನು ನಾವು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಈ ಪ್ರಯೋಗಾಲಯಗಳಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಜಾಗೃತಿಯನ್ನ ವಹಿಸಬೇಕಾಗುತ್ತೆ? ಹಲವಾರು ಪಶುವೈದ್ಯಕೀಯ ಸಂಸ್ಥೆಗಳು ಈ ರೋಗ ನಿರ್ಣಯದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ತಾವು ಮೊದಲೇ ಪ್ರಸ್ತಾಪ ಮಾಡಿದಾಗ ಹಕ್ಕಿ ಜ್ವರದ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ರಿ. ನಮ್ಮ ದೇಶದಲ್ಲಿ ಹಕ್ಕಿ ಜ್ವರವನ್ನ ಪತ್ತೆ ಹಚ್ಚಬೇಕು ಅಂದ್ರೆ ಭೋಪಾಲಲ್ಲಿ ನಮ್ಮ ಒಂದು ಹೈ ಸೆಕ್ಯೂರಿಟಿ ಆನಿಮಲ್ ಡಿಸೀಸ್ ಲ್ಯಾಬೊರೇಟರಿ ಅಂತಿದೆ. ಅದು ಬೇರೆ ಬೇರೆ ಹಂತದ ಪ್ರಯೋಗಾಲಯಗಳು ನಮ್ಮ ದೇಶದಲ್ಲಿದ್ದಾವೆ. ಅವುಗಳಿಗೆ BSL ಲೆವೆಲ್ 1, 2, 3, 4 ಅಂತ ಕರಿತೀವಿ. 4 ಅಂದರೆ ಅತಿ ಶ್ರೇಷ್ಠ ದರ್ಜೆಯ ಹೈಯೆಸ್ಟ್ ಕಂಟೈನ್ಮೆಂಟ್ ಇರತಕ್ಕಂತಹ ಒಂದು ಪ್ರಯೋಗಾಲಯ. ಅಂತ ಒಂದು ಪ್ರಯೋಗಾಲಯ ನಮ್ಮಲ್ಲಿ ಭೋಪಾಲಲ್ಲಿದೆ. ಅಲ್ಲಿ ಹಕ್ಕಿ ಜ್ವರ, ಮಾರಕ ವೈರಾಣುಗಳು ಇಂಥವುಗಳನ್ನ ಅಲ್ಲಿ ಪರೀಕ್ಷೆ ಮಾಡಲಾಗ್ತದೆ. ಇದನ್ನು ಪಶುವೈದ್ಯರೇ ಮಾಡಬೇಕು. ಅದೇ ರೀತಿ ಇನ್ನು ಬೇರೆ ಬೇರೆ ಕಡೆಗೆ ನಾನಾ ಬಗೆಯ ವೈರಾಣುಗಳು, ಈ ಜೀವಾಣುಗಳು, ಮತ್ತೆ ಇನ್ನೊಂದು ಆಣ್ವಿಕ ಸಂಶೋಧನೆಗಳನ್ನ ಮಾಡಲಿಕ್ಕೆ ಭಾರತ ದೇಶದ ಬೇರೆ ಬೇರೆ ಒಂದು ಆಯಕಟ್ಟಿನ ಜಾಗಗಳಲ್ಲಿ ಅಂತ ಪ್ರಯೋಗಾಲಯಗಳಿವೆ. ಈ ಒಂದು ಪ್ರಯೋಗಾಲಯಗಳಲ್ಲಿ ಈ ನಮ್ಮ ಪಶುವೈದ್ಯರು ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಯಾರಾದ್ರೂ ರೈತರಾಗ್ಲಿ ಅಥವಾ ಯಾರಾದ್ರೂ ಜನರಾಗ್ಲಿ ಒಂದು ರೋಗೋದ್ರೇಕ ಅಥವಾ ಹೊಸ ರೋಗ ಲಕ್ಷಣಗಳು ಕಂಡು ಬಂದದ್ದೇ ಆಗಲಿ, ಅವರು ಏನು ಒಂದು ಪತ್ತೆಗಾಗಿ ಒಂದು ತಂಡಗಳನ್ನು ಕರೀತಾರೆ, ಅದರಲ್ಲಿಯೂ ಕೂಡ ಪಶುವೈದ್ಯರು ಇರ್ತಾರೆ. ಅವರು ರೋಗಗಳ ಒಂದು ಕಣ್ಗಾವಲು, ಸರ್ವೇಕ್ಷಣೆ, ಈ ಸೆಂಟಿನಲ್ ಸರ್ವೆಲೆನ್ಸ್, ಇಂತಹ ಒಂದು ಆಕ್ಟಿವಿಟಿಗಳನ್ನ ಅವರು ಪಶುವೈದ್ಯರು ಮಾಡ್ತಾ ಇರ್ತಾರೆ. ಇದರ ಜೊತೆಗೆ ಎಷ್ಟೋ ಸಲ ಏನಾಗ್ತದೆ, ಫೀಲ್ಡ್ ಗಳಲ್ಲಿ ರುಟೀನ್ ಆಗಿ ಇರ್ತಕ್ಕಂತ ರೋಗಗಳು ಔಟ್ ಬ್ರೇಕ್ ರೋಗೋದ್ರೇಕ ರೂಪದಲ್ಲಿ ಬರ್ತಾ ಇರ್ತವೆ. ಈಗ ಮಾರ್ಟಾಲಿಟಿ ಅಂತ ಹೇಳ್ತೀವಿ, ಕೋಳಿಗಳಲ್ಲಿನ ಮಾರ್ಟಾಲಿಟಿ 1% 2% ಇದ್ರೆ ನಡೀತದೆ. ಅತಿಯಾಗಿ ಸಾಯ್ತಾ ಇದ್ರೆ ರೈತರು ಗಾಬರಿಗೊಳ್ತಾರೆ. ಯಾರಾದ್ರೂ ಒಬ್ರು ಬಂದು ಆ ಪರೀಕ್ಷೆ ಮಾಡಿ ಅದಕ್ಕೆ ಏನು ರೋಗ ಇದೆ ಅಂತ ಹೇಳ್ಬೇಕಲ್ವಾ. ಈ ಒಂದು ಕೆಲಸಗಳನ್ನು ಕೂಡ ಪಶುವೈದ್ಯರು ಮಾಡ್ತಾ ಇರ್ತಾರೆ. ಇನ್ನೊಂದು ಪ್ರಮುಖ ಪಾತ್ರ ಪಶುವೈದ್ಯರು ವಹಿಸ್ತಾರೆ ಅಂದ್ರೆ ಪ್ರಯೋಗಾಲಯದಲ್ಲಿ ಪ್ರಾಯೋಗಿಕವಾಗಿ ಇರ್ತಕ್ಕಂತ ಒಂದು ಪ್ರಾಣಿಗಳು, ಇಲಿ ಇರ್ಬೋದು, ಮೊಲ ಇರ್ಬೋದು, ಗಿನಿಪಿಗ್ ಇರ್ಬೋದು, ಹ್ಯಾಮ್ಸ್ಟರ್ ಇರ್ಬೋದು, ಇಂತ ಒಂದು ಪ್ರಾಣಿಗಳ ಒಂದು ನಿರ್ವಹಣೆ. ಈ ಪ್ರಾಣಿಗಳನ್ನ ಯಾಕಪ್ಪ ನಿರ್ವಹಣೆ ಮಾಡ್ತಾರೆ ಅಂದ್ರೆ, ಯಾವುದಾದ್ರೂ ಒಂದು ಹೊಸದಾಗಿ ಒಂದು ಮಾಲಿಕ್ಯೂಲ್ ಅನ್ನ ಕಂಡುಹಿಡಿದ್ರೆ, ಔಷಧಿಯನ್ನ ಕಂಡುಹಿಡಿದ್ರೆ, ಮನುಷ್ಯನಿಗೆ ಆ ಔಷಧಿ ಬರೋಕ್ಕಿಂತ ಮೊದಲು ಪ್ರಾಣಿಗಳಲ್ಲಿ ಕಡ್ಡಾಯವಾಗಿ ಪರೀಕ್ಷೆ ಆಗಲೇಬೇಕು. ಈ ಪರೀಕ್ಷೆಗಳನ್ನು ಪಶುವೈದ್ಯರು ನೆರವೇರಿಸ್ತಾರೆ. ಈ ಒಂದು ಸಣ್ಣ ಪ್ರಾಣಿಗಳಲ್ಲಿ ಅದು ಏನಾದರೂ ಒಳ್ಳೆಯ ರಿಸಲ್ಟ್ ಬಂದರೆ ಮುಂದೆ ಅದನ್ನ ಮನುಷ್ಯನ ಔಷಧಿಯಾಗಿ ಮಾರ್ಪಾಟಾಗ್ತದೆ. ತಾವು ಇತ್ತೀಚೆಗೆ ಕೋವಿಡ್ ನಲ್ಲಿ ನೋಡಿದ್ರಿ, ಕೋವಿಡ್ ಮನುಷ್ಯನಿಗೆ ಅದನ್ನ ಪ್ರಯೋಗ ಮಾಡೋಕ್ಕಿಂತ ಮೊದಲು ಈ ಪ್ರಯೋಗಾಲಯ ಪ್ರಾಣಿಗಳಲ್ಲಿ ಪರೀಕ್ಷೆ ಮಾಡಿಯೇ ಇಲ್ಲಿ ಬಂದಿದ್ದು. ಅಂತ ಪರೀಕ್ಷೆಗಳಲ್ಲಿ ಈ ಪಶುವೈದ್ಯರು ರೋಗ ನಿರ್ಣಯದಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಇದರ ಜೊತೆಗೆ ಹಲವಾರು ಸಂಶೋಧನೆಯಲ್ಲಿ ತೊಡಗಿದಂತಹ ಪಶುವೈದ್ಯರು ಈ ಒಂದು ರೋಗಗಳನ್ನ ಪರೀಕ್ಷೆ ಹಚ್ಚಲಿಕ್ಕೆ ಬೇಕಾದಂತಹ ಕಿಟ್ಗಳ ಒಂದು ತಯಾರಿ ಮತ್ತೆ ಇನ್ನಿತರ ಬಯೋಮೆಡಿಕಲ್ ರಿಸರ್ಚ್ ನಲ್ಲಿ ತೊಡಗಿರ್ತಾರೆ. ಜೈವಿಕ ವೈದ್ಯಕೀಯ ಅನ್ನುವಂಥದ್ದು ಇವತ್ತು ಬಹಳ ದೊಡ್ಡ ಕ್ಷೇತ್ರವಾಗಿ ಬೆಳೀತಾ ಇದೆ ಮತ್ತೆ ತುಂಬಾ ಉಪಯುಕ್ತವಾಗಿ ಇರತಕ್ಕಂಥದ್ದು ಯಾವುದೇ ಕಾಯಿಲೆ ಮತ್ತೆ ರೋಗಗಳನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ. ಈ ನಿಟ್ಟಿನಲ್ಲಿ ಜೈವಿಕ ವೈದ್ಯಕೀಯ ಸಂಶೋಧನೆಯಲ್ಲಿ ಪಶುವೈದ್ಯರ ಪಾತ್ರ ಏನಿರುತ್ತೆ? ಪಶುವೈದ್ಯರ ಪಾತ್ರ ಬಹಳ ಆಗಿದೆ ಸರ್. ಯಾಕಂದ್ರೆ ಇತ್ತೀಚೆಗೆ ತಾವು ಜೈಂಟ್ ಮೌಸ್ ಅಥವಾ ಆಂಕೋ ಮೌಸ್ ಅಂತ ಕೇಳಿದ್ರಿ, ಇದೊಂದು ಪ್ರಯೋಗಾಲಯದಲ್ಲಿ ಬಳಸತಕ್ಕಂತ ಒಂದು ಎಕ್ಸ್ಪೆರಿಮೆಂಟಲ್ ಮಾಡೆಲ್. ಯಾಕಂದ್ರೆ ಯಾವುದೇ ಒಂದು ಹೊಸದಾದ ಔಷಧಿಯನ್ನ ತಯಾರಿ ಮಾಡಿದಾಗ ಅದನ್ನ ನೇರವಾಗಿ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಬರಲ್ಲ. ಇದನ್ನ ಪ್ರಾಯೋಗಿಕವಾಗಿ ಈ ಸಣ್ಣ ಪ್ರಾಣಿಗಳ ಮೇಲೇನೆ ನಾವು ಮಾಡಬೇಕಾಗ್ತದೆ. ಇಂಥ ಒಂದು ಬಯೋಮೆಡಿಕಲ್ ರಿಸರ್ಚ್ ನಾವೇನಂತೀವಿ, ಜೈವಿಕ ವೈದ್ಯಕೀಯ ಸಂಶೋಧನೆ, ಇದರಲ್ಲಿ ಹಲವಾರು ಪಶುವೈದ್ಯರೇ ಇರೋದು. ಸೊ ಈ ಒಂದು ಪಶುವೈದ್ಯರು ಅಂತ ಒಂದು ಪ್ರಯೋಗಗಳನ್ನ ಕಂಡುಕೊಂಡು, ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಅಸ್ಥಿ ಸಂಧಿವಾತ ಇದೆ, ಮಧುಮೇಹ ಇದೆ, ಕ್ಯಾನ್ಸರ್ ನಂತ ರೋಗಗಳಿದಾವೆ. ಯಾವುದಾದ್ರೂ ಒಂದು ಔಷಧಿ ಅದರ ಮೇಲೆ ಕೆಲಸ ಮಾಡಬೇಕು ಅಂದ್ರೆ ಇವುಗಳ ಪರೀಕ್ಷೆಗಳನ್ನ ಈ ಒಂದು ಮಾಡೆಲ್ಗಳಲ್ಲಿ ಮಾಡಬೇಕಾಗುತ್ತೆ, ಈ ಪ್ರಾಣಿಗಳ ಮಾಡೆಲ್ಗಳಲ್ಲಿ ಮಾಡಬೇಕಾಗ್ತದೆ. ಈ ಒಂದು ದಶೆಯಲ್ಲಿ ಪಶುವೈದ್ಯರು ಬಹಳ ತಮ್ಮ ಒಂದು ಪಾತ್ರವನ್ನು ವಹಿಸಿ ತಮ್ಮ ಒಂದು ಸೇವೆಯನ್ನ ಮನುಕುಲಕ್ಕೆ ನೀಡುತ್ತಿದ್ದಾರೆ ಅಂತ ಹೇಳ್ಬೋದು. ಆರೋಗ್ಯ ಶಿಕ್ಷಣ ಮತ್ತೆ ವಿಸ್ತರಣೆಯಲ್ಲಿಯೂ ಕೂಡ ಪಶುವೈದ್ಯರ ಪಾತ್ರ ಸಾಕಷ್ಟು ಇರುತ್ತೆ. ಅಲ್ಲಿ ಏನು ಪ್ರಮುಖವಾದಂತಹ ಪಾತ್ರವನ್ನ ಪಶುವೈದ್ಯರು ವಹಿಸ್ತಾರೆ? ಪಶುವೈದ್ಯರು ಇತ್ತೀಚಿನ ದಿನಗಳಲ್ಲಿ ಇಂಥ ಒಂದು ಆರೋಗ್ಯ ಶಿಕ್ಷಣದಂತಹ ಒಂದು ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದಾರೆ. ಯಾಕಂದ್ರೆ ಈಗ ಲ್ಯಾಬ್ ಟು ಲ್ಯಾಂಡ್ ಅಂತ ನಾವು ಹೇಳ್ತೀವಿ, ಯಾವುದೋ ಒಂದು ಟೆಕ್ನಾಲಜಿ ಈ ಪ್ರಯೋಗಾಲಯದಿಂದ ಈ ಫೀಲ್ಡ್ಗೆ ಬರಬೇಕು ಅಂದ್ರೆ ಹೊಲಗದ್ದೆಗಳೇ ಬರಬೇಕು ಅಂದ್ರೆ ಅದನ್ನ ಮನದಟ್ಟಾಗುವಂತ ಒಂದು ಈ ಪಾಲುದಾರರಿಗೆ ಸ್ಟೇಕ್ ಹೋಲ್ಡರ್ಸ್ಗೆ ಹೇಳಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ರೈತರು ಬಹಳ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಉದಾಹರಣೆಗೆ, ಒಂದು ರೇಬಿಸ್ ಕಂಟ್ರೋಲ್ ಮಾಡಬೇಕಾಗಿದೆ, ಹುಚ್ಚುನಾಯಿ ರೋಗ. ಯಾರಿಗೆ ಲಸಿಕೆ ಕೊಡಬೇಕು, ಯಾವ ಪ್ರಾಣಿಗಳಿಗೆ ಕೊಡಬೇಕು, ಕೊಡಬೇಕು ಕೊಡಬಾರದು, ಒಂದು ವೇಳೆ ಹುಚ್ಚುನಾಯಿ ಅಥವಾ ಇನ್ನಿತರೆ ಹುಚ್ಚು ಪ್ರಾಣಿ ಕಚ್ಚಿದ್ದೇ ಆದರೆ ಎಲ್ಲಿಗೆ ಹೋಗಬೇಕು, ಈ ಎಲ್ಲಾ ಮಾಹಿತಿಗಳನ್ನು ಫೀಲ್ಡ್ ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಪಶುವೈದ್ಯರು ನಮ್ಮ ಜನರಿಗೆ, ರೈತರಿಗೆ ಮತ್ತು ಇತರೆ ಪಾಲುದಾರರಿಗೆ ತಿಳಿಸುವಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸ್ತಾರೆ. ಅವರು ಸಮಾಜದಲ್ಲಿ ಜನರ ಜೊತೆಗೆ ಬೆರೆತು ಇಂಥ ಒಂದು ಪಶುವೈದ್ಯಕೀಯ ಶಿಕ್ಷಣವನ್ನು ಅವರಿಗೆ ಕೊಡುವುದರಿಂದ ನಾವು ಈ ಪ್ರಾಣಿಗಳಿಂದ ಬರತಕ್ಕಂಥ ರೋಗಗಳು ಅಥವಾ ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟೇ ಅಲ್ಲದೆ ಈ ಡಿಸಾಸ್ಟರ್, ಪ್ರಕೃತಿ ವಿಕೋಪ ಅಂತೀವಿ ನಾವು. ಈಗ ಇತ್ತೀಚೆಗೆ ನಮ್ಮ ಕೊಡಗಲ್ಲಿ ಒಂದು ಆಗಿತ್ತು, ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಎಲ್ಲೋ ಭೂಕಂಪ ಆಗಿರುತ್ತದೆ, ಎಲ್ಲೋ ಪ್ರವಾಹ ಬಂದಿರುತ್ತದೆ, ಎಲ್ಲೋ ಸೈಕ್ಲೋನ್ ಬಂದಿರುತ್ತದೆ, ಎಲ್ಲೋ ಬರ ಬಂದಿರುತ್ತದೆ. ಅಂತ ಒಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ಪಶುವೈದ್ಯರು ಪ್ರಾಣಿಗಳ ರಕ್ಷಣೆ ಮಾಡ್ತಾರೆ, ಚಿಕಿತ್ಸೆ ಕೊಡಿಸ್ತಾರೆ, ಪ್ರಾಣಿಗಳಿಗೆ ಲಸಿಕೆ ಹಾಕ್ತಾರೆ, ಆಹಾರ ಪೂರೈಕೆ ಮಾಡ್ತಾರೆ. ಮತ್ತೆ ನಮ್ಮ ಪಶುವೈದ್ಯ ಒಬ್ಬ ಟೀಮ್ ವರ್ಕರ್. ಟೀಮ್ ವರ್ಕರ್ ಅಂದ್ರೆ ಇನ್ನಿತರ ವಿಭಾಗಗಳ ಜನರ ಜೊತೆಗೆ ಬೆರೆತು ತಮ್ಮ ಕೆಲಸವನ್ನು ಮಾಡುವಂತವರು. ಯಾರೋ ಒಬ್ಬರು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ, ಪಶುವೈದ್ಯ ಅಂದರೆ ಬಾರ್ನ್ ವಾಲಂಟಿಯರ್ ಅಂತ. ಸೊ ಇಂಥ ಒಂದು ಕೆಲಸಗಳನ್ನ ನಮ್ಮ ಪಶುವೈದ್ಯರು ಬಹಳ ಹೆಮ್ಮೆಯಿಂದ ಮಾಡ್ತಾ ಇದ್ದಾರೆ. ಅವರ ಒಂದು ಸಂಖ್ಯೆ ಕಡಿಮೆ ಇದ್ರೂ ಕೂಡ ಈ ಜಾನುವಾರುಗಳ ಸಂಖ್ಯೆಗೆ ತುಲನಾತ್ಮಕವಾಗಿ ಅವರು ತಮ್ಮ ಯಶಸ್ವಿಯಾದಂತಹ ಒಂದು ಕಾರ್ಯವನ್ನ ಕ್ಷೇತ್ರ ಮಟ್ಟದಲ್ಲಿ ಮಾಡ್ತಾ ಇರೋದು, ಒನ್ ಹೆಲ್ತ್ ಈ ಒಂದು ಪರಿಕಲ್ಪನೆ ಅಡಿಯಲ್ಲಿ ಕೆಲಸ ಮಾಡ್ತಿರೋದು ಬಹಳ ಒಂದು ಹೆಮ್ಮೆಯ ವಿಷಯ. ಇನ್ನು ಈ ಜೈವಿಕ ವಸ್ತುಗಳು, ವೈದ್ಯಕೀಯ ಸಾಧನಗಳು ಮತ್ತೆ ಔಷಧಗಳ ಉತ್ಪಾದನೆ ಮತ್ತೆ ನಿಯಂತ್ರಣ, ಇದು ಕೂಡ ಬಹಳ ಮುಖ್ಯ. ಏಕ ಸ್ವಾಸ್ಥ್ಯವನ್ನು ನಾವು ಜಾರಿಯಲ್ಲಿ ಇಡಬೇಕು ಅಂತ ಅಂದಾಗ ಈ ಕ್ಷೇತ್ರಗಳಲ್ಲಿ ಪಶುವೈದ್ಯರ ಪಾತ್ರ ಏನಿರುತ್ತೆ? ಪಶುವೈದ್ಯರು ಹಲವಾರು ರೀತಿಯ ಈ ಟಾಕ್ಸಿಕ್ ಸಬ್ಸ್ಟೆನ್ಸ್ಗಳು ಅಥವಾ ಈ ಸೂಕ್ಷ್ಮಾಣುಜೀವಿಗಳು, ಇವುಗಳ ಪರೀಕ್ಷೆ ಮತ್ತು ಸ್ಟ್ಯಾಂಡರ್ಡೈಸೇಷನ್ ಅಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಕೊಂಡಿರ್ತಾರೆ. ಈಗ ಗುಣಮಟ್ಟದ ಒಂದು ಲಸಿಕೆ ಬರಬೇಕು ಅಂದ್ರೆ, ಗುಣಮಟ್ಟದ ಒಂದು ಔಷಧ ಒಂದು ಮಾರ್ಕೆಟ್ಗೆ ಬರಬೇಕು ಅಂದ್ರೆ ಅದು ನಾನಾ ಹಂತದಲ್ಲಿ ಪರೀಕ್ಷೆಗಳನ್ನ ಒಳಪಡ್ತದೆ. ಅಂತ ಪರೀಕ್ಷೆಗಳನ್ನ ಪಶುವೈದ್ಯರು ಕೂಡ, ಹಲವಾರು ಜನ ಇರ್ತಾರೆ ಪರೀಕ್ಷಕರು, ಅದರಲ್ಲಿ ಪಶುವೈದ್ಯರು ಕೂಡ ಅಂತ ಒಂದು ಪರೀಕ್ಷೆಗಳನ್ನ ಮಾಡಿ ಗ್ರಾಹಕರಿಗೆ ಬೇಕಾದಂತಹ ಒಂದು ಉತ್ಪನ್ನಗಳನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಆರೋಗ್ಯ ಒಂದು ವೃದ್ಧಿ ಮಾಡುವಂತ ಒಂದು ನಿಟ್ಟಿನಲ್ಲಿ. ಸರ್ಕಾರ ಮತ್ತು ಶಾಸಕಾಂಗಗಳ ಚಟುವಟಿಕೆಗಳಲ್ಲಿಯೂ ಕೂಡ ಪಶುವೈದ್ಯರು ಪಾತ್ರವನ್ನು ವಹಿಸ್ತಾರೆ. ಇದು ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಸರ್, ನಮ್ಮಲ್ಲಿ ಒಬ್ರು ಪಶುವೈದ್ಯರು ತಮಿಳುನಾಡಲ್ಲಿ ಸೇವೆ ಸಲ್ಲಿಸ್ತಾ ಸರ್ಕಾರದಲ್ಲಿ IAS ಸೇವೆ ಸೇರ್ತಾ ಡಾಕ್ಟರ್ ರಾಧಾಕೃಷ್ಣನ್ ಅಂತ, ಅವರನ್ನ ನಾವು ಸುನಾಮಿ ಮ್ಯಾನ್ ಅಂತಾನೆ ಕರೆದು ಬಿಡ್ತೀವಿ. ಪಶುವೈದ್ಯರಾಗಿದ್ದುಕೊಂಡು ಸುನಾಮಿಯನ್ನು ಎಷ್ಟು ವ್ಯವಸ್ಥಿತವಾಗಿ ಅವರು ನಿರ್ವಹಣೆ ಮಾಡಿದ್ರು ಅಂದ್ರೆ ಅವರಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಗೌರವಿಸಲಾಯಿತು ಕೂಡ. ಅಷ್ಟೇ ಅಲ್ಲದೆ ಹಲವಾರು ಪಶುವೈದ್ಯರು ಇವತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ. ಯಾಕಂದ್ರೆ ಪಶುವೈದ್ಯ, ನಾನು ಆಗ್ಲೇ ಒಂದು ಮಾತಾಡಿದ್ರೆ, ಈಸ್ ಅ ಬಾರ್ನ್ ವಾಲಂಟಿಯರ್ ಒಂದು. ಎರಡನೇದು, ಪಶುವೈದ್ಯನಿಗೆ ಮನುಷ್ಯ ಒಂದು, ಇನ್ನೊಂದು ಪ್ರಾಣಿ ಅಷ್ಟೇ. ಅವರಿಗೆ ಒಂದು ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಆದಂತ ಒಂದು ಆರೋಗ್ಯದ ಬಗ್ಗೆ ಕಲ್ಪನೆ ಇರೋದ್ರಿಂದ ಅವನು ಮನುಷ್ಯನನ್ನೂ ರೆಸ್ಪೆಕ್ಟ್ ಕೊಡ್ತಾನೆ, ಪ್ರಾಣಿಗಳಿಗೂ ರೆಸ್ಪೆಕ್ಟ್ ಕೊಡ್ತಾನೆ, ಪರಿಸರವನ್ನು ರೆಸ್ಪೆಕ್ಟ್ ಕೊಡ್ತಾನೆ. ಒಟ್ಟಾರೆಯಾಗಿ ನಾವು ಏನು ಒನ್ ಹೆಲ್ತ್ ಅಂತ ಏನು ನಾವು ಸಾಕಾರ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೀವಿ ಇವತ್ತು, ಇದಕ್ಕೆ ಬೆಸ್ಟ್ ಸೂಟೆಡ್ ವ್ಯಕ್ತಿ ಅಂದ್ರೆ ಪಶುವೈದ್ಯ ಅಂತ ಹೇಳಬಹುದು. ಯಾಕಂದ್ರೆ ಆ ರೀತಿಯ ಅಧ್ಯಯನಗಳನ್ನ ಅವರು ತಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಕಲಿತು ಮುಂದೆ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಹೇಳಬೇಕಾದ್ರೆ, ಸರ್ಕಾರದ ಇಂಥ ಒಂದು ಅಥವಾ ಶಾಸಕಾಂಗದ ಯಾವುದಾದ್ರೂ ಚಟುವಟಿಕೆಗಳನ್ನ ನಾವು ವ್ಯವಸ್ಥಿತವಾಗಿ ಕ್ಷೇತ್ರ ಮಟ್ಟದಲ್ಲಿ ಅನುಷ್ಠಾನ ಮಾಡಬೇಕು ಅಂದ್ರೆ ಪಶುವೈದ್ಯ ಒಬ್ಬ ಅತಿ ಸರ್ಕಾರಕ್ಕೆ ನಿಕಟವಾದಂತಹ ಒಂದು ಆಯ್ಕೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳಬಹುದು. ಇದಕ್ಕೆ ಹೇಳಲಿಕ್ಕೆ ಹಲವಾರು ಪರೀಕ್ಷೆಗಳಿದ್ದಾವೆ. ನಾನು ಒಂದು ಉದಾಹರಣೆ ಸುನಾಮಿ ಮತ್ತೆ ಹೇಳಿದೆ. ಈ ಏಕ ಆರೋಗ್ಯ ಸಕಾರಗೊಳಿಸುವಲ್ಲಿ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಏನೆಲ್ಲ ಸವಾಲುಗಳು ಇವತ್ತಿದ್ದಾವೆ? ಪಶುವೈದ್ಯರು ನಾನಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇನ್ನು ಇದನ್ನ ಬಿಟ್ಬಿಡಿ, ಇದು ಆನಿಮಲ್ ಹಸ್ಬೆಂಡ್ರಿ ಮತ್ತೆ ಅಲ್ಲಂತೂ ಇದ್ದೇ ಇರ್ತಾರೆ, ಮಹಾವಿದ್ಯಾಲಯಗಳಲ್ಲಿದ್ದಾರೆ ನಮ್ಮ ಹಾಗೆ, ಅದರ ಜೊತೆಗೆ ಮುನ್ಸಿಪಾಲಿಟೀಸ್ಗಳಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಅಲ್ಲಿದ್ದಾರೆ. ಇಷ್ಟೆಲ್ಲಾ ಕ್ಷೇತ್ರಗಳಲ್ಲೂ ಪಶುವೈದ್ಯಕೀಯರು ನಾನಾ ಬಗೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಒಂದೇ ಆರೋಗ್ಯ ಅಂತ ನಾವು ಇವತ್ತು ಏನು ಹೇಳ್ತಾ ಇದ್ದೀವಿ, ಇನ್ನೂ ಕೂಡ ನಮ್ಮ ಒಂದು ಜನರ ಒಂದು ಮೈಂಡ್ಸೆಟ್, ವರ್ಕಿಂಗ್ ಇನ್ ಸೈಲೋಸ್ ಇತ್ತಲ್ಲ ಮೊದಲು, ಅದು ಇನ್ನೂ ಬ್ರೇಕ್ ಆಗಬೇಕಾಗಿದೆ. ಅದನ್ನ ಬ್ರೇಕ್ ಮಾಡಿ ನಾವೆಲ್ಲ ಒಂದೇ, ನಮ್ಮಲ್ಲಿ ಹಿರಿಯರು ಹೇಳ್ತಾ ಇದ್ರು ಒಗ್ಗಟ್ಟೆ ಬಲ ಅಂತ, ಒಂದು ಟೀಮ್ ಆಗಿ ಕೆಲಸ ಮಾಡಬೇಕಾಗಿದೆ, ನಾವೆಲ್ಲರೂ ಸಮಾನರು ಅನ್ನುವಂತ ಒಂದು ದೃಷ್ಟಿಯಲ್ಲಿ ಎಲ್ಲಾ ಕ್ಷೇತ್ರಗಳೊಡನೆ ಕೆಲಸ ಮಾಡಬೇಕಾಗಿದೆ. ಇದೇ ಒಂದು ಮೊದಲನೇ ಒಂದು ಸವಾಲು. ಇನ್ನು ಎರಡನೇದಾಗಿ ಇದರ ಜೊತೆಗೆ ಬೇರೆ ರೀತಿಯಾದಂತಹ ಒಂದು ಸಮಸ್ಯೆಗಳಂದ್ರೆ ಈಗ ಕಮ್ಯುನಿಕೇಷನ್, ಕೋಆರ್ಡಿನೇಷನ್, ಕೊಲಾಬೊರೇಷನ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್, 4 C's ಅಂತೀವಿ ನಾವು. ಈ ಒನ್ ಹೆಲ್ತ್ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಸರಿಯಾಗಿ ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದ್ರೆ ಈ 4 C's ನಾವು ಅಡ್ರೆಸ್ ಮಾಡಲೇಬೇಕು. ಇದಕ್ಕಾಗಿ ನಮಗೆ ಲೀಗಲ್ ಚಾಲೆಂಜಸ್ ಇದೆ, ಲಾಜಿಸ್ಟಿಕ್ ಚಾಲೆಂಜಸ್ ಇದೆ, ಆರ್ಥಿಕವಾದಂತ ಚಾಲೆಂಜಸ್ ಇದೆ, ಸಾಂಸ್ಥಿಕ ಒಂದು ಸವಾಲುಗಳಿದೆ, ಆಮೇಲೆ ಫಿಲಾಸಾಫಿಕಲ್. ಈ ಎಲ್ಲಾ ಸವಾಲುಗಳನ್ನು ನಾವು ಮೆಟ್ಟಿ ನಿಂತಿದ್ದೇ ಆದರೆ ನಾವು ಈ ಒಂದು ಏಕ ಆರೋಗ್ಯವನ್ನ ಸಾಕಾರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದಂಗೆ ಆಗ್ತದೆ. ಈ ಏಕ ಆರೋಗ್ಯವನ್ನ ಸಾಕಾರಗೊಳಿಸಲಿಕ್ಕೆ ಏನೆಲ್ಲ ಮಾರ್ಗೋಪಾಯಗಳು ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದಾವೆ? ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಸರ್, ಈ ಎಲ್ಲಾ ಒಂದು ಏಕ ಆರೋಗ್ಯ ಪರಿಕಲ್ಪನೆಗಳನ್ನ ಸಾಕಾರಗೊಳಿಸಬೇಕು ಅಂದ್ರೆ ಮೊದಲನೇದಾಗಿ ಟೀಮ್ ವರ್ಕ್. ಪಶುವೈದ್ಯರು, ಇನ್ನಿತರೆ ಒಂದು ಮನುಷ್ಯನ ವೈದ್ಯರು, ಆರ್ಥಿಕ ತಜ್ಞರು, ಸಾಮಾಜಿಕ ತಜ್ಞರು, ಅರಣ್ಯ ಮತ್ತೆ ಕೃಷಿ ಇನ್ನಿತರ ಜನರ ಜೊತೆ ಕೆಲಸ ಮಾಡಬೇಕಾದಂತಹ ಸಂದರ್ಭಗಳು ಬರ್ತಾ ಇದ್ದಾವೆ, ಅವರು ಮಾಡ್ತಾ ಇದ್ದಾರೆ ಕೂಡ. ಇದನ್ನ ಮಾಡಿದ್ದೇ ಆದರೆ, ಇದಕ್ಕೆ ನಾವು ಸಿನರ್ಜಿಸ್ಟಿಕ್ ಇಫೆಕ್ಟ್ ಅಂತ ಕರಿತೀವಿ, ಮಾಡಿದ್ದೇ ಆದರೆ ಹೆಚ್ಚಿನ ವೈಜ್ಞಾನಿಕ ಮಾಹಿತಿಯೇ ಒಂದು ತಳಹದಿಯನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಿನ ಒಂದು ಈ ರಿಸೋರ್ಸ್ಗಳ ಒಂದು ಇಫೆಕ್ಟಿವ್ ಯುಟಿಲೈಸೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಹೆಚ್ಚಿನ ಒಂದು ಇಂಟರ್ ಡಿಸಿಪ್ಲಿನರಿ ಪ್ರೋಗ್ರಾಮ್ಗಳನ್ನ, ಈ ಎಜುಕೇಶನ್ ಇರಬಹುದು, ಟ್ರೈನಿಂಗ್ ಇರಬಹುದು, ಸಂಶೋಧನೆ ಇರಬಹುದು, ಅಥವಾ ಒಂದು ಪಾಲಿಸಿ ಇರಬಹುದು, ಇವುಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಷ್ಟೇ ಅಲ್ಲದೆ ರೋಗಗಳನ್ನ ಸಕಾಲದಲ್ಲಿ ಪ್ರಾಣಿಗಳಲ್ಲಿ ಅತಿ ಬೇಗ ಪತ್ತೆ ಹಚ್ಚಿದ್ದೇ ಆದರೆ ಮನುಷ್ಯನಿಗೆ ಸ್ಪಿಲ್ ಓವರ್ ಆಗದೆ ಇರುವಂಗೆ ಪ್ರಯತ್ನಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ಏಕ ಆರೋಗ್ಯವನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಪಶುಪಾಲಕರು, ಹೈನುಗಾರರು, ಕೃಷಿಕರು ಮತ್ತು ಸಾಮಾನ್ಯ ನಾಗರಿಕರು ಹೇಗೆ ಪಶುವೈದ್ಯರಿಗೆ ಅಥವಾ ಪಶುವೈದ್ಯಕೀಯ ಕ್ಷೇತ್ರಕ್ಕೆ ನೆರವಾಗಬಹುದು ಅಂತೀರಿ? ಸರ್, ಖಂಡಿತವಾಗಿಯೂ ನೆರವಾಗಬಹುದು. ಈಗ ಒಂದೇ ಆರೋಗ್ಯ ಅಂದರೆ ಬರೀ ಪಶುವೈದ್ಯರು ಅಥವಾ ವೈದ್ಯರು ಸೇರಿ ಮಾಡುವಂತದ್ದಲ್ಲ. ಇದರಲ್ಲಿ ತಾವು ಮಾಧ್ಯಮದವರು ಬಹಳ ಜನರನ್ನ ಏಕಕಾಲದಲ್ಲಿ ಕಡಿಮೆ ಸಮಯದಲ್ಲಿ ತಲುಪುವಂತ ಒಂದು ಮಾಧ್ಯಮದವರು. ತಮ್ಮ ಕೊಡುಗೆಯೂ ಕೂಡ ಇದೆ. ಪಶುವೈದ್ಯರು ಒಳ್ಳೆಯ ವಾಗ್ಮಿಗಳಾಗಿರಬೇಕು, ಜನರ ಜೊತೆ ಬೆರೆಯಬೇಕು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಗೆ ಒಂದು ಸೂಕ್ತವಾದ ಒಂದು ಉತ್ತರ ಹೇಳಬೇಕು ಅಂದ್ರೆ, ನಮ್ಮ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯದ ಪಿತಾಮಹ ಅಂತ ಹೇಳಿ ನಾವು ಡಾಕ್ಟರ್ ಜೇಮ್ಸ್ ಹಾರ್ಲೆನ್ ಸ್ಟೀಲೆ ಅನ್ನೋರನ್ನ ಕರಿತೀವಿ. ಅವರು ಸೆಂಚುರಿಯನ್, 100 ವರ್ಷ ಬದುಕಿದವರು. ತಮ್ಮ ಒಂದು 60-65 ವರ್ಷದ ಒಂದು ವೃತ್ತಿ ಜೀವನದಲ್ಲಿ ಅವರು ಎಲ್ಲರ ಜೊತೆಯೂ ಕೆಲಸ ಮಾಡ್ತಾ ಇದ್ರು. ನಗ್ನಗ್ತಾ, ಹೆಗಲ ಮೇಲೆ ಕೈ ಹಾಕ್ತಾ, ಫ್ರೆಂಡ್ಲಿ ಆಗಿ ಕೆಲಸ ಮಾಡ್ತಾ ಇದ್ರು. ಅದಕ್ಕಿಂತ ಅವರಿಗಿಂತ ದೊಡ್ಡ ಅಧಿಕಾರಿಗಳು ಇದ್ದದ್ದೇ ಆದರೆ ಅವುಗಳನ್ನ ಅವರಿಗೆ ಮನವರಿಕೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಇಂಥ ಒಂದು ಜನರನ್ನ ನಾವು ನಿತ್ಯ ಒಂದು ಆದರ್ಶವಾಗಿ ಇಟ್ಕೊಂಡು ಎಲ್ಲರ ಜೊತೆ ಕೈ ಜೋಡಿಸಿದ್ದೇ ಆದರೆ ಏಕ ಆರೋಗ್ಯ ಅಥವಾ ಒಂದೇ ಆರೋಗ್ಯ ಆಗುತ್ತೆ. ಇಲ್ಲದೆ ಹೋದರೆ ಅದು ಟೀಮ್ ವರ್ಕ್ ಆಗಲ್ಲ. ಅವಾಗ ನಮಗೆ ಒಂದು ನಿರ್ದಿಷ್ಟವಾದಂತಹ ನಾವೇನೊಂದು ಗುರಿ ಇಟ್ಕೊಂಡಿದ್ದೀವಿ, ಉದಾಹರಣೆಗೆ ಹಕ್ಕಿ ಜ್ವರ ನಿರ್ವಹಣೆ ಇರಬಹುದು ಅಥವಾ ಇನ್ಯಾವುದೇ ಕಾಯಿಲೆಯ ನಿರ್ವಹಣೆ ಇರಬಹುದು, ಅದರಿಂದ ಒಂದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಡಾಕ್ಟ್ರೆ? ನನ್ನ ಒಂದು ಮೊಬೈಲ್ ಸಂಖ್ಯೆ 7204776725. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7204776725. ಏಕ ಆರೋಗ್ಯ ಸಕಾರಗೊಳಿಸುವಲ್ಲಿ ಪಶುವೈದ್ಯಕೀಯ ಕ್ಷೇತ್ರದ ಮಹತ್ವ, ಸವಾಲು ಹಾಗೂ ಮಾರ್ಗೋಪಾಯಗಳನ್ನ ಕುರಿತು ಇವತ್ತು ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಒಂದೇ ಆರೋಗ್ಯ ಸಾಕಾರಗೊಳಿಸುವಲ್ಲಿ ಪಶುವೈದ್ಯಕೀಯ ಕ್ಷೇತ್ರದ ಮಹತ್ವ, ಸವಾಲುಗಳು ಹಾಗೂ ಮಾರ್ಗೋಪಾಯಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಬಸನ್ನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮೊಟ್ಟೆ ದಿನ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಚೇತನ್ ಅವರೊಂದಿಗಿನ ಸಂದರ್ಶನವನ್ನ ಆಲೋಚಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸರಸ್ವತಿ ಬುದ್ದಯ್ಯ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಮುತ್ತು ಗಂಡೆ ನಮ್ಮ ತಂಗಿ ನಾನುಂಗ, ಮೂಗಿನಲ್ಲಿರುವುದು ನತ್ತುಂಗ, ಮೂಗಿನಲ್ಲಿರುವುದು ನತ್ತುಂಗ. ಮುತ್ತು ಗಂಡೆ ನಮ್ಮ ತಂಗಿ ನಾನುಂಗ, ಮೂಗಿನಲ್ಲಿರುವುದು ನತ್ತುಂಗ, ಮೂಗಿನಲ್ಲಿರುವುದು ನತ್ತುಂಗ. ಒಂದು ವರ್ಣದ ಮುತ್ತು ಓಂ ನಾಮದೊಳಗಿತ್ತು, ಒಂದು ವರ್ಣದ ಮುತ್ತು ಓಂ ನಾಮದೊಳಗಿತ್ತು, ಎರಡು ವರ್ಣದ ಮುತ್ತು ಎಡಬಾಲದೊಳಗಿತ್ತು, ಎರಡು ವರ್ಣದ ಮುತ್ತು ಎಡಬಾಲದೊಳಗಿತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನುಂಗ, ಮೂಗಿನಲ್ಲಿರುವುದು ನತ್ತುಂಗ, ಮೂಗಿನಲ್ಲಿರುವುದು ನತ್ತುಂಗ. ಮುತ್ತು ಮೂಲ ಸ್ಥಾನದಲ್ಲಿತ್ತು, ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು, ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿತ್ತು, ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನುಂಗ, ಮೂಗಿನಲ್ಲಿರುವುದು ನತ್ತುಂಗ, ಮೂಗಿನಲ್ಲಿರುವುದು ನತ್ತುಂಗ. ಮುತ್ತು ಐಕ್ಯ ಸ್ಥಾನದಲ್ಲಿತ್ತು, ಐದು ವರ್ಣದ ಮುತ್ತು ಐಕ್ಯ ಸ್ಥಾನದಲ್ಲಿತ್ತು, ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು, ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನುಂಗ, ಮೂಗಿನಲ್ಲಿರುವುದು ನತ್ತುಂಗ, ಮೂಗಿನಲ್ಲಿರುವುದು ನತ್ತುಂಗ. ಮುತ್ತು ಯೋಗೇಶನಲ್ಲಿತ್ತು, ಏಳು ವರ್ಣದ ಮುತ್ತು ಯೋಗೇಶನಲ್ಲಿತ್ತು, ಎಂಟು ವರ್ಣದ ಮುತ್ತು ಮಂಟಪದಲ್ಲಿತ್ತು, ಎಂಟು ವರ್ಣದ ಮುತ್ತು ಮಂಟಪದಲ್ಲಿತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನುಂದ, ಮೂಗಿನಲ್ಲಿ

ಇಂದಿನ ಮಾರುಕಟ್ಟೆ ಧಾರಣೆಯನ್ನ ನೋಡೋಣ. ಹಾಸನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಂದು ಬೆಳ್ಳುಳ್ಳಿಯ ಗರಿಷ್ಠ ಧಾರಣೆ 5,800 ರು, ಕನಿಷ್ಠ 5,000 ರು. ಹಸಿ ಶುಂಠಿ ಗರಿಷ್ಠ ಧಾರಣೆ 2,000 ರು, ಕನಿಷ್ಠ